ತಳ್ಳಬೇಡಿ. ಯಾವುದೇ ಕಾರಣಕ್ಕೂ ಅವಳು ಹೊರೆಯಾಗ್ತಾಳೆ ಅನ್ನೋ ಭಾವನೆಯನ್ನು ತೊರೆದು ಬಿಡಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೇ ಎಂದು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿಯಲ್ಲಿ ಬಿದಿರು ಮತ್ತು ಬೆತ್ತದ ಉತ್ಪನ್ನಗಳ ತಯಾರಿಕೆ ಕುರಿತು ತರಬೇತಿ ಹಳಿಯಾಳ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸೆಟಿನ ತರಬೇತುದಾರರಾದ ಪ್ರಕಾಶ್ ಡಿಸೋಜಾ ಅವರೊಂದಿಗೆ ಸಂದರ್ಶನ. ಕೇಳುವರೆ, ಇವತ್ತು ನಾವು ಆರ್ ವಿ ದೇಶಪಾಂಡೆ ಮೆಮೋರಿಯಲ್ ಅಗರಬತ್ತಿ ಕಡ್ಡಿಗಳು ಮತ್ತು ಬಿದಿರು ಉತ್ಪನ್ನ ತರಬೇತಿ ಕೇಂದ್ರದಲ್ಲಿ ಇದ್ದೇವೆ. ಇಲ್ಲಿ ಪ್ರಕಾಶ್ ಅವರು ಇದರ ಒಂದು ಮೇಲ್ವಿಚಾರಕರಾಗಿ ತರಬೇತಿದಾರರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ತರಬೇತಿ ಸಂಸ್ಥೆಯ ಒಂದು ವಿಶೇಷತೆ ಏನು, ಯಾವ ರೀತಿ ತರಬೇತಿಯನ್ನು ನೀಡಲಾಗ್ತದೆ, ಆ ವಿಶೇಷವಾಗಿ ಬಿದಿರಿನ ಒಂದು ಉಪಯೋಗ ಹಾಗೂ ತರಬೇತಿಯನ್ನು ಯಾವ ರೀತಿ ನೀಡಲಾಗ್ತದೆ, ಈ ವಿಚಾರವಾಗಿ ಇವತ್ತು ಹೆಚ್ಚಿನ ವಿವರನ ಅವರಿಂದ ತಿಳ್ಕೊಳ್ಳೋಣ. ನಮಸ್ಕಾರ ಪ್ರಕಾಶ್ ಅವರೇ. ನಮಸ್ತೆ ಸರ್. ನಮಸ್ತೆ. ಈಗ ಈ ಒಂದು ಬಿದಿರು ಮತ್ತು ಬೆತ್ತ ಇವುಗಳ ಒಂದು ಆಯ್ಕೆಯನ್ನು ಯಾವ ರೀತಿ ಮಾಡಲಾಗ್ತದೆ, ಈ ಬಗ್ಗೆ ಹೇಳಿ ನಮ್ಮ ಕೇಳುಗರಿಗೆ. ಒಂದು ಪ್ರಶ್ನೆ ಏನಂದ್ರೆ ಸರ್, ಈಗ ನೀವು ಹೇಳಿದ್ರಿ ಬಿದಿರುಗಳನ್ನು ಮತ್ತೆ ಕೇನ್ಗಳನ್ನು ಆಯ್ಕೆ ಮಾಡುವಂಥದ್ದು, ಯಾಕಂದ್ರೆ ಇದಕ್ಕೆ ಆಯ್ಕೆ ಮಾಡೋದು ಏನಂದ್ರೆ, ಈಗ ನಾವು ಏನ್ ಕಟಿಂಗ್ ಮಾಡ್ಲಿಕ್ಕೆ ಹೋಗ್ತೀವಿ ಬಾಂಬುಕ್ಕೆ, ಅದಕ್ಕೆ ಕಂಪಲ್ಸರಿ ಅದಕ್ಕೆ 1.5 ವರ್ಷದ ಬಾಂಬು ಇದ್ರೆ ಮಾತ್ರ ಅದು ಬಾಂಬು ಕರಕುಶಲ ವಸ್ತುಗಳನ್ನು ತಯಾರಿ ಮಾಡಲಿಕ್ಕೆ ಆಗುವಂತ ಒಂದು ಮೆಟೀರಿಯಲ್ ಆಗ್ತದೆ. ಈಗ ಬಿದಿರಿನಲ್ಲಿ ಕೂಡ ಸಾಕಷ್ಟು ತಳಿಗಳು ಅಥವಾ ವಿಧಗಳು ಇರ್ತವೆ, ಇದು ಯಾವ ರೀತಿಯ ಬಿದಿರು ಇದು? ಇದು ನಾವು ಹೆಚ್ಚಾಗಿ ನಾವು ಇಲ್ಲೇ ಯೂಸ್ ಮಾಡುವಂತ ಬಾಂಬು, ಒಂದು ಕ್ಷಮೆ ಬಾಂಬು ಅಂತ, ಕ್ಷಮೆ ಬಾಂಬು. ಇನ್ನೊಂದು ಅದಕ್ಕೆ ಇನ್ನೊಂದು ಹೆಸರಿದೆ, ಮಾರಿಯಾಳ್ಗಳ ಅಂತ. ಅಂದ್ರೆ ಜನರಿಗೆ ಸ್ವಲ್ಪ ಗೊತ್ತಾಗುದಿಲ್ಲ, ಒಂದೊಂದು ಕಡೆ ಒಂದು ಭಾಷೆಯಲ್ಲಿ ಕರೀತಾರೆ, ಒಂದು ಹೆಸರಿನಲ್ಲಿ ಕರೀತಾರೆ. ಅದಕ್ಕೆ ನಾವು ಕ್ಷಮೆಗಳನ್ನು ಅಂತೀವಿ ಮತ್ತು ಮಾರಿಯಾಳ್ಗಳನ್ನು ಅಂತೀವಿ. ಈ ಕ್ಷಮೆಗಳ ಏನಾಗ್ತದೆ ಅಂದ್ರೆ, ನಾವು ಹೇರ್ ಕ್ಲಿಪ್ ಮಾಡ್ಲಿಕ್ಕೆ, ವಾಲ್ ಪ್ಲೇಟ್ಗಳು ಮಾಡ್ಲಿಕ್ಕೆ ಮತ್ತು ಹೂ ಮಾಡ್ಲಿಕ್ಕೆ ಹೀಗೆ ಕ್ಷಮೆ ಬಾಂಬು ಬರ್ತದೆ. ಯಾಕಂದ್ರೆ ಅದರ ನೋಟ್ ಟು ನೋಟ್ ಅಂದ್ರೆ ಗಂಟು ಟು ಗಂಟು ಅದಕ್ಕೆ 2 ಫೂಟ್ ಉದ್ದ ಇರ್ತದೆ, ಅದಕ್ಕೋಸ್ಕರ ಫ್ಯಾನ್ ಮಾಡ್ಲಿಕ್ಕೆ ಬರ್ತದೆ. ಹೀಗೆ ವಾಲ್ ಲೆಂಗಿಂಗ್ಗೆ ಸುಮಾರು ಕೆಲಸಕ್ಕೆ ಅದು ಬರ್ತದೆ, ವಾಲ್ ಪ್ಲೇಟ್ಗೆ ಬರ್ತದೆ, ಮತ್ತೆ ಆಮೇಲೆ ಬೆಡ್ ಲ್ಯಾಂಪ್ಗಳಿಗೆ ಬರ್ತದೆ, ಹೀಗೆ ಅನೇಕ ಬರ್ತದೆ. ಮತ್ತೆ ಡೌಗ ಬಿದಿರು ಅಂದ್ರೆ ಅದು ಮುಳ್ಳಿನ ಬಿದಿರು, ಇದು ಹೆಚ್ಚಾಗಿ ಫಾರೆಸ್ಟ್ ಏರಿಯಾದಲ್ಲಿ ಬೆಳೆಯುವಂತ ಈ ಒಂದು ಬಾಂಬು ಆಗಿದೆ. ಡೌಗ ಬಿದಿರಿನಿಂದ ನಾವು ಸಾಕಷ್ಟು ಕೀಚನ್ಗಳು ಮತ್ತೆ ಪೆನ್ ಸ್ಟ್ಯಾಂಡ್, ಆಮೇಲೆ ಕೀ ಹೋಲ್ಡರ್ ಅಂಡ್ ಲೆಟರ್ ಬಾಕ್ಸ್, ಹೀಗೆ ಸಿಂಪಲ್ ಫ್ಲವರ್ ಸ್ಟ್ಯಾಂಡ್ಗಳು, ಹೀಗೆ ಅನೇಕ ಮನೆ ಉತ್ಪನ್ನಗಳು ಕೂಡ ನಾವು ಸಾಕಷ್ಟು ಮಾಡಬಹುದಾಗಿದೆ. ಈಗ ಈ 1.5 ವರ್ಷದ ಬೆಳವಣಿಗೆ ಇರುವಂತಹ ಒಂದು ಬಿದಿರನ್ನ ನೀವು ಕಟಾವು ಮಾಡ್ತೀರಿ, ಒಂದ್ಸರಿ ಕಟಾವು ಮಾಡಿದ ನಂತರ ಅದಕ್ಕೆ ಒಂದು ಸಂಸ್ಕರಣೆ ಅಂದ್ರೆ ಏನೇನು ಮಾಡಬೇಕು? ಈಗ ಇನ್ನೊಂದು ಏನಂದ್ರೆ ಸರ್, ನಾವು ಬಾಂಬು, ಯಾಕಂದ್ರೆ ಈಗ ಮನೆಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಈಗ ಬಾಂಬುಗಳನ್ನು ಎರಡು ವರ್ಷದ ಇರಬೇಕು. ಯಾಕಂದ್ರೆ ಅದು ಪಕ್ಕ, ಯಾಕಂದ್ರೆ ಅದು ಮಣ್ಣಿನ ನಿರ್ಮಾಣ ಮಾಡುವಾಗ ಅದಕ್ಕೆ ಕೂಡ ನಾವು ಏನಂದ್ರೆ ಟ್ರೀಟ್ಮೆಂಟ್ ಕೂಡ ಕೊಡಬಹುದು. ಹೇಗೆ ಮನುಷ್ಯರಿಗೆ ಡಾಕ್ಟರ್ ಬೇಕಾಗ್ತದೆ, ಹಾಗೆ ಬಿದಿರು ಕೂಡ ನಾವು ಟ್ರೀಟ್ಮೆಂಟ್ ಕೊಡಬೇಕು. ಏನು ಟ್ರೀಟ್ಮೆಂಟ್, ಹೇಗೆ ಕೊಡೋದು? ಯಾಕಂದ್ರೆ ಟ್ರೀಟ್ಮೆಂಟ್ ಅಂದ್ರೆ ಎರಡು ಮೂರು ರೀತಿ ಇದೆ ಸರ್. ಅದು ಒಂದು ಬೋರಾಕ್ ಅಂಡ್ ಬೋರಾಕ್ ಆಸಿಡ್ ಅಂತ ಇದೆ. ಇನ್ನೊಂದು ಏನಿದೆ ಅಂದ್ರೆ ನಾವು ಮೊದಲಿಂದ ಹಳೆ ಕಾಲದಿಂದ ಬಂದಿದೆ, ಯಾಕಂದ್ರೆ ಅಮಾವಾಸಿ ಮುಂಚಿತವಾಗಿ ಕಟಿಂಗ್ ಮಾಡಿದರೆ ಅದಕ್ಕೆ ಟುಕ್ ಇಡಲ್ಲ, ಮತ್ತೆ ಅದಕ್ಕೆ ಹುಳ ಇಡಲ್ಲ. ಯಾಕಂದ್ರೆ ಡೌಗಾ ಬಿದಿರು ಏನಂದ್ರೆ ನಾವು ಹೆಚ್ಚಾಗಿ ನಾವು ಹಳ್ಳಿಯ ಜನರು, ನಾವು ಕಾಡಿನ ಜನರು ನಾವು ಕಳಲೆ ಅಂತ ತಿಂತೇವೆ. ಯಾಕಂದ್ರೆ ಪಲ್ಲೆ ಮಾಡಿ ಅದು ತುಂಬಾ ಎಳೆ ಬಿದಿರು, ಅದು ತುಂಬಾ ಸ್ವೀಟ್ ಆಗಿರ್ತದೆ. ಹಾಗೆ ಈ ಬಾಂಬುಗೆ ಕೂಡ ಏನಾಗಿರ್ತದೆ ಅಂದ್ರೆ ಹುಳಕ್ಕೆ ತಿನ್ನಲಿಕ್ಕೆ ಇದು ಬಹಳ ಸ್ವೀಟ್, ಅದಕ್ಕೆ ಬೇಗನೆ ಹುಳ ತಾಗ್ತವೆ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ನಾವು ತಣ್ಣೀರಲ್ಲಿ ಒಂದು 26 ದಿವಸ ನಾವು ಕಡದು ತಣ್ಣೀರಲ್ಲಿ ನಾವು ಆದಿಟ್ರೆ ಅದರ ಕೆರೆಯಲ್ಲಿ ಹಾಕುವಂತದ್ದು ಆಗ ಅದರಲ್ಲಿ ಇರುವಂತ ಸಿಹಿ ನೀರುಗಳು ಏನಾಗ್ತದೆ ಅಂದ್ರೆ ಹೋಗಿ ಕಹಿ ಆಗ್ತದೆ. ಆವಾಗ ಅದಕ್ಕೆ ಹುಳವನ್ನು ತಾಗಲ್ಲ ಮತ್ತು ಅದು ಸ್ಟ್ರಾಂಗ್ ಆಗಿರ್ತದೆ, ಮತ್ತೆ ಅದಕ್ಕೆ ಬೂಸ್ಟ್ ಕೂಡ ಬರಲ್ಲ. ಮತ್ತೆ ಬೋರಾಕ್ ಅಂಡ್ ಬೋರಾಕ್ ಆಸಿಡ್ ಅಂದ್ರೆ ಅದು ಏನಂದ್ರೆ ನಾವು ಬೇರೆ ಕಡೆಯಿಂದ ತರಬೇಕಾಗ್ತದೆ, ಯಾಕಂದ್ರೆ ಅದು ಪ್ರಮಾಣವಾಗಿ ಹಾಕಬೇಕಾಗ್ತದೆ, ಅದಕ್ಕೆ ಒಂದು ಟಾಕಿ ಇರಬೇಕಾಗ್ತದೆ. ವಿಧಾನಗಳು ಬೇರೆ ಬೇರೆ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡುವಂತ ವಿಧಾನಗಳು ಇವೆ. ಈ ಒಂದ್ಸರಿ ಟ್ರೀಟ್ಮೆಂಟ್ ಮಾಡಿದ ನಂತರ ಈ ಬಿದಿರನ್ನ ಏನ್ ಮಾಡಬೇಕು? ಒಂದು ಸಲ ಈ ಬಿದಿರನ್ನು ನಾವು ಟ್ರೀಟ್ಮೆಂಟ್ ಆದ ಕೂಡಲೇ ಅದಕ್ಕೆ ನಾವು ಹೇಳ್ತೇವೆ ಅದಕ್ಕೆ ಆಯುಷ್ಯ ಜಾಸ್ತಿ ಅಂತ ಹೇಳ್ತಾರೆ. ಯಾಕಂದ್ರೆ ನಾನು ನೋಡಿದ್ದೇನೆ, ನಾನು ಕೇಳಿದ್ದೇನೆ ಕೂಡ. ಯಾಕಂದ್ರೆ ಚಿನ್ನದಲ್ಲಿ ನಾವು ಕೆಲವಷ್ಟು ನೋಡಿದ್ದೇವೆ, ಲೈಟಿನ ಕಂಬ ಕೂಡ ಬಾಂಬುದೇ ಇದೆ. ಯಾಕಂದ್ರೆ ಅವು ಇದೇ ಪೊಸಿಷನ್ ದಲ್ಲಿ ಅವರು ಮಾಡ್ತಾರೆ. ಇದಕ್ಕೆ ಆಯುಷ್ಯ ಜಾಸ್ತಿ ಇದೆ. ಈಗಿನ ಕಾಲದಲ್ಲಿ ಕೆಲವಷ್ಟು ಮನೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಕೆಲವರು, ನಾನು ನೋಡಿದ್ದೇನೆ. ಅದಕ್ಕೆ ಸ್ಟೀಲ್ ಬದಲಾಗಿ ಬಾಂಬುವನ್ನು ಯೂಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹಳ್ಳಾಳ ಭಾಗದಲ್ಲಿ ಹೆಚ್ಚಾಗಿ ರೈತರು ಇರೋದ್ರಿಂದ ನಮ್ಮ ಜನಕ್ಕೆ ಬಾಂಬು ಬೆಳವಣಿಗೆ, ಬಾಂಬು ಕೃಷಿ ಬಗ್ಗೆ ನಮ್ಮ ರೈತರಿಗೆ ಗೊತ್ತಿಲ್ಲ. ಯಾಕಂದ್ರೆ ಬಾಂಬು ಕೃಷಿ ಏನಾಗಿದೆ ಅಂದ್ರೆ ಒಂದು ಸಲ ನಾವು ಬಾಂಬು ನೆಟ್ಟಾಗ ಅದು 6 ವರ್ಷ ತಗೊಳ್ಳುತ್ತದೆ ಕಟಾವಿಗೆ. 6 ವರ್ಷದ ನಂತರ ಅದು 90 ವರ್ಷ ಲಾಭ ಕೊಡುವಂತ ಕೃಷಿ ಆಗಿದೆ. ಹಾಗಾಗಿ ನಮ್ಮ ರೈತರಿಗೆ ಕೆಲವರಿಗೆ ಗೊತ್ತಿಲ್ಲ ಬಾಂಬು ಬೆಳೆಸಿದ್ರೆ ಏನಾಗ್ತದೆ. ಕೆಲವರ ಮನದಲ್ಲಿ ಏನಿದೆ ಅಂದ್ರೆ ಬಾಂಬು ಬೆಳೆಸಿದ್ರೆ ಅದರಲ್ಲಿ ಹಂದಿ ಬಂದು ಹೋಗ್ತದೆ, ಇದು ಬಂದು ಹೋಗ್ತದೆ ಅಂತ. ಹಾಗಲ್ಲ. ಯಾಕಂದ್ರೆ ನಾವು ನಾವು ಯಾವುದೋ ಒಂದು ಕೃಷಿ ಮಾಡಬೇಕಾದ್ರೆ ನಾವು ಬೇರೆ ಕೃಷಿ ಹೇಗೆ ಮಾಡ್ತೇವೆ ಅದನ್ನೇ ಹಾಗೆ ನಾವು ಬಾಂಬು ಕೃಷಿ ಕೂಡ ಮಾಡಬಹುದು. ನಾವು ಅದಕ್ಕೆ ಕಳೆ ತೆಗಿಬೇಕು, ನಾವು ಅದಕ್ಕೆ ನೀರು ಹಾಕಬೇಕು, ನಾವು ಅದಕ್ಕೆ ಗೊಬ್ಬರ ಹಾಕಬೇಕು. ಆಗ ಅದು ಚೆನ್ನಾಗಿ ಬೆಳೀತದೆ ಮತ್ತು ಚೆನ್ನಾಗಿ ಲೈಫ್ ಕೊಡುತ್ತದೆ. ಮತ್ತು ಈಗಿನ ಕಾಲದಲ್ಲಿ ನಾವು ನೋಡ್ತೇವೆ ಹಳ್ಳ್ಯಾಳ ತಾಲೂಕದಲ್ಲಿ 3 ಕಡೆ ಬಾಂಬುವಿಂದ ಯಾವುದು ರಾಡ್ ಅನ್ನು ಯೂಸ್ ಮಾಡದೆ ಬರೇ ಬಾಂಬುವನ್ನು ಯೂಸ್ ಮಾಡಿ ಯಾರ್ಡ್ ಅಂತ ಮನೆ ಕೂಡ ನಮ್ಮ ಹಳ್ಳ್ಯಾಳ ತಾಲೂಕದಲ್ಲಿ ಕಟ್ಟಿದ್ದಾರೆ. ಯಾಕಂದ್ರೆ ಅಷ್ಟು ಸ್ಟ್ರಾಂಗ್ ಇದೆ, ಅಷ್ಟು ಗಟ್ಟಿಮುಟ್ಟಾಗಿದೆ ಆಗಿದೆ ಕಟ್ಟಿದ್ದಾರೆ. ಏನಾಗಿದೆ ಅಂದ್ರೆ ಕೆಲವಷ್ಟು ಜನರಲ್ಲಿ ಮೈಂಡ್ ಅಲ್ಲಿ ಇದೆ ಬಾಂಬು ಅಂದ್ರೆ ಸುಮ್ಮನೆ ಅಂತಾರೆ. ನಾನು ಇನ್ನೊಂದು ವಿಧಾನ ಹೇಳಬೇಕಂದ್ರೆ ಬಾಂಬು ಮನುಷ್ಯನಿಗೆ ಕೆಟ್ಟದ ಒಳ್ಳೇದ ಎಂಬುದಾಗಿ ಕೇಳಿದಾಗ ನಾನು ಹೇಳ್ತೇನೆ ಬಾಂಬು ಮನುಷ್ಯನಿಗೆ ನೆಂಟು, ನಾವಂತೀವಲ್ಲ ಫ್ಯಾಮಿಲಿ ಮೆಂಬರ್ ಅಂತ ಕರಿತೇವಲ್ಲ, ಬೇಕು. ಯಾಕಂದ್ರೆ ಹುಟ್ಟಿದಾಗ ನಿಜವಾಗಿ ನಮಗೆ ತೊಟ್ಟಿಲು ಕಟ್ಟಲಿಕ್ಕೆ ಬಾಂಬು ಬೇಕು. ನಮ್ಮ ಮದುವೆಯ ಸಮಯದಲ್ಲಿ ಮಂಟಪಗಳನ್ನು ಈಗೂ ಮಂಟಪಗಳು ಕಟ್ತಾ ಇಲ್ಲ, ಆದ್ರೆ ಆಗಿನ ಕಾಲದಲ್ಲಿ ನಾನು ಸಣ್ಣ ಇರುವಾಗ ನೋಡಿದ್ದೇನೆ ಮದುವೆಯ ಸಮಯದಲ್ಲಿ ಕೂಡ ಮಂಟಪ ಕಟ್ತಾ ಇದ್ರು. ಮತ್ತೆ ಕೊನೆಯ ಭಾಗದಲ್ಲಿ ನಾವು ಸತ್ತು ಹೋದಾಗ ನಮಗೆ ಚಟ್ಟ ಕಟ್ಟಲಿಕ್ಕೆ ಕೂಡ ನಮಗೆ ಬಿದಿರು ಬೇಕಾಗಿದೆ. ಅದು ಸರ್ವಂತರ್ಯಾಮಿ ಅಂತ ಹೇಳುವಂತಹದ್ದು ಬಿದಿರು ಅಂತಂದ್ರೆ. ಹೌದು ಹೌದು ಸರ್, ಹೌದು ಸರ್. ಈಗ ಆ ಬಿದಿರನ್ನ ನೀವು ಕಟಾವು ಮಾಡಿದ ನಂತರ, ಸಂಸ್ಕರಣೆ ಮಾಡಿದ ನಂತರ ಅದನ್ನ ಕತ್ತರಿಸ್ತೀರಿ, ಬೇರೆ ಬೇರೆ ಆಕಾರಕ್ಕೆ ನೀವು ಅದನ್ನ ಉಪಯೋಗ ಮಾಡ್ತೀರಿ, ಸ್ವಲ್ಪ ಇದರ ಬಗ್ಗೆ ಹೇಳಿ. ಈಗ ಏನೇನು ಇದರ ಒಂದು ಉತ್ಪನ್ನವನ್ನ ನೀವು ಮಾಡಬಹುದು ಮಾಡಿದ್ದೀರಿ ಅಂತ ಹೇಳಿ ಸ್ವಲ್ಪ ಹೇಳಿ. ಇನ್ನೊಂದು ಏನಾಗ್ತದೆ ಅಂದ್ರೆ ಸರ್, ಈಗ ಯಾವುದೋ ಒಂದು ವಸ್ತು ಮಾಡಬೇಕಾದ್ರೆ ನೀವು ಹೇಳಿದಾಗೆ ಮೊದಲೇ ನನಗೆ ಹೇಗೆ ಆಯ್ಕೆ ಮಾಡ್ಕೋತೀರಿ ಅಂತ ನೋಡಿ ಸರ್. ಈಗ ಅದು ರೌಂಡ್ ಪೆನ್ ಸ್ಟ್ಯಾಂಡ್ ಅಂತ, ಅದು ರೌಂಡ್ ಪೆನ್ ಸ್ಟ್ಯಾಂಡ್ ಗೆ ಅದರ ತಕ್ಕಂತ ಬಾಂಬು ಇರಬೇಕು. ಬಹಳ ದಪ್ಪ ಕೂಡ ಇದ್ರೆ ಅದು 2 ಇಂಚು ವ್ಯಾಸ ಇರಬೇಕು. ಆನಂತರ ನಾವು ನೋಡ್ತಾ ಇದೀವಿ ಅಲ್ಲಿಗೆ ವಾಲ್ ಪ್ಲೇಟ್ ಅಂತ ಇದೆ. ವಾಲ್ ಪ್ಲೇಟ್ ಗೆ ಅದರಲ್ಲಿ 2 ರೀತಿಯ ಬಾಂಬುಗಳನ್ನು ನಾವು ಯೂಸ್ ಮಾಡಿದೀವಿ. ಒಂದು ಬಾಂಬು ಏನಂದ್ರೆ ಅದರಲ್ಲಿ ಬ್ಯಾಕ್ ಸೈಡ್ ಹೆಣಿಕೆ ಇದೆ, ಅದು ಮಾರಿಯಾಳಗಳದಿಂದ ನಾವು ಚಾಪಿಯನ್ನು ಹೆಣಿಕೆ ಮಾಡಿದ್ದೇವೆ. ಮುಂದುಗಡೆ ನಾವೆಲ್ಲ ಹೂವಿನ ಚಿತ್ರಗಳನ್ನು ಎಲ್ಲ ಬಿಡಿಸಿದ್ದೇವೆ. ಮತ್ತೆ ಅದರಲ್ಲಿ ಕೂಡ ಬ್ಲ್ಯಾಕ್ ಬಾಂಬು ಕೂಡ ಇದೆ, ಅದನ್ನು ನಾವು ಏನ್ ಮಾಡ್ತೇವೆ ಅಂದ್ರೆ ಬ್ಲ್ಯಾಕ್ ಬಾಂಬು ಮೇಲೆ ಎಲ್ಲ ಅದರ ಗೀಚಿ ಕ್ಲೀನ್ ಮಾಡಿ ಸೈನ್ ಪೇಪರ್ ಇಂದ ಪೇಪರ್ ಹಾಕಿ ಅದಕ್ಕೆ ನಾವ್ ಏನ್ ಮಾಡ್ತೇವೆ ಅಂದ್ರೆ ಸುಡ್ತೇವೆ, ಬರ್ನ್ ಮಾಡ್ತೇವೆ. ಅಂದ್ರೆ ಅಷ್ಟೇ ವಿಧಾನದಲ್ಲಿ ಬರ್ನ್ ಮಾಡ್ತೇವೆ. ಆಗ ಬರ್ನ್ ಮಾಡಿ ಅದು ಏನಾಗ್ತದೆ ಅಂದ್ರೆ ಬ್ಲ್ಯಾಕ್ ಕಾಣುತ್ತದೆ. ಕೆಲವರು ಹೇಳ್ತಾರೆ ಅದಕ್ಕೆ ಏ ಪೇಂಟಿಂಗ್ ಮಾಡಿದ್ರಿ ಏನ್ರಿ ಸರ್ ಅಂತ. ಪೇಂಟಿಂಗ್ ಅಲ್ಲ, ಅದು ನ್ಯಾಚುರಲ್ ಬಾಂಬು ಆಗಿದೆ. ಯಾಕೆ ಹಾಗಾಗಿ ಅದರಲ್ಲಿ ಈಗ ಎರಡು ಜಾತಿಯ ಬಾಂಬು ನಾವು ಯೂಸ್ ಮಾಡಿದ್ದೇವೆ. ಮತ್ತೆ ಕೆಲವರು ಈ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೆಲವರು ಮೇದಾರ್ ಜನ ಇದಾರೆ ಮತ್ತೆ ಕೊರೂರು ಜನ ಅಂತ ಇದಾರೆ. ಅವರು ಬುಟ್ಟಿಗಳನ್ನೆಲ್ಲ ತಯಾರು ಮಾಡ್ತಾರೆ. ಅವ್ರು ಬೇಕಾದ್ರೆ ಅವ್ರಿಗೆ ಮೇದ್ರಿ ಬಾಂಬು ಅಂತ ಇನ್ನೊಂದು ಸಿಗ್ತದೆ, ಅವರು ಬುಟ್ಟಿಗೆ ಅದನ್ನು ಯೂಸ್ ಮಾಡ್ತಾರೆ ಸರ್. ಸರಿ, ಈಗ ಬೇರೆ ಬೇರೆ ವಸ್ತುಗಳ ಬಗ್ಗೆ ಹೇಳಿ. ಈಗ ಬಿದಿರನ್ನ ಆಧಾರವಾಗಿ ಇಟ್ಟುಕೊಂಡು ಬೇರೆ ಬೇರೆ ಈಗ ಪೆನ್ ಸ್ಟ್ಯಾಂಡ್ ಮಾಡಿದ್ರಿ, ಆಮೇಲೆ ಬೇರೆ ಬೇರೆ ವಸ್ತುಗಳು. ಈಗ ಇನ್ನೊಂದು ಇಲ್ಲೇ ಒಂದು ಇದೆ ಸರ್, ಹೇರ್ ಕ್ಲಿಪ್. ಇದು ಹೇರ್ ಕ್ಲಿಪ್, ಲೇಡೀಸ್ ಯೂಸ್ ಮಾಡುವಂತ ಹೇರ್ ಕ್ಲಿಪ್. ಇದು ಮಾರಿಯಾಳಗಳದಿಂದ ಮಾಡಿದಂತ ಬಾಂಬು. ಯಾಕಂದ್ರೆ ಅದು ನಾವು ಗಂಟುಗಳನ್ನು ಕಟ್ಟಬೇಕಾಗ್ತದೆ, ಹೇಗೆ ಹಗ್ಗದಿಂದ ನಾವು ಗಂಟು ಹಾಕ್ತೇವೆ ಆ ರೀತಿ ಎಲ್ಲ ಗಂಟು ಹಾಕಬೇಕಾಗ್ತದೆ. ಕೂದಲೆಲ್ಲ ಸಿಕ್ಕಾಕೊಳ್ಳೋದಿಲ್ಲ? ಇಲ್ಲ ಸರ್, ತುಂಬಾ ಜನರು, ತುಂಬಾ ಲೇಡೀಸ್ ಜನರು ಯೂಸ್ ಮಾಡುವಂತದ್ದು ಆಗಿದೆ. ಬಹಳ ಜನ ಯೂಸ್ ಮಾಡಿದ್ದಾರೆ, ಬಹಳಷ್ಟು ಮಾಡಿದೀವಿ ನಾವು, ಮಾಡಿದ ಯಾವುದು ಉಳಿದಿಲ್ಲ ಸರ್, ಎಲ್ಲವನ್ನು ಯೂಸ್ ಆಗಿದೆ. ಈಗ ಇನ್ನೊಂದು ನಾವು ನೋಡಬೇಕಾಗಿದ್ರೆ ಸರ್, ಈಗ ಸಿಂಪಲ್ ಫ್ಲವರ್ ಸ್ಟ್ಯಾಂಡ್, ಇದಕ್ಕೆ ಓನ್ಲಿ ನಮ್ಗೆ ಏನ್ ಬೇಕಂದ್ರೆ ಡೌಗಾ ಬಿದಿರು ಬೇಕು, ಡೌಗಾ ಬಿದಿರು ಮತ್ತೆ ಅದಕ್ಕೆ ಸಣ್ಣ ಬಿದಿರು ಕೂಡ ಬೇಕು. ಕಡೆಗೆ ಇದು ಹ್ಯಾಂಡ್ ಫ್ಯಾನ್ ಸರ್, ಇದು ಇದಕ್ಕೆ ಕರೆಂಟ್ ಹೋದಾಗ ನೀವು ಬೀಸನಿಗೆ. ಇದು ಕೂಡ ಸರ್ ನಿಮ್ಗೆ ಎರಡು ಜಾತಿಯ ವೆರೈಟಿ ಇದೆ, ಒಂದು ಡೌಗಾ ಬಿದಿರು ಇದೆ, ಒಂದು ಶಮೆಗಳ ಇದೆ. ಇನ್ನೊಂದು ಹೇಳ್ಬೇಕಂದ್ರೆ ಸರ್, ನಮ್ಮಲ್ಲಿ ಇಲ್ಲಿ ಕೀ ಹೋಲ್ಡರ್ ಇದೆ, ಕೀ ಹೋಲ್ಡರ್, ಅದಕ್ಕೆ ಬಾಂಬು ಕೂಡ ಬೇಕು ಮತ್ತೆ ಅದಕ್ಕೆ ಕಾರ್ಡ್ಬೋರ್ಡ್ ಕೂಡ ಬೇಕು, ಕೀಯುಕ್ಸ್ ಕೂಡ ಬೇಕು ಮತ್ತೆ ಅದರಲ್ಲಿ ನಾವು ಭೀತಿ ಚಿತ್ರವನ್ನು ತೆಗಿತಾ ಇದ್ದೇವೆ ಸರ್. ಈ ಭೀತಿ ಚಿತ್ರ ಕೂಡ ನಾವು ಇದು ಲೆಟರ್ ಬಾಕ್ಸ್ ಅಂತ ಮತ್ತೆ ಕೀಯುಕ್ಸ್ ಅಂತ ಮಾಡಿದ್ದೇವೆ. ಮತ್ತೆ ಇಲ್ಲಿ ಫ್ಲವರ್ ಪಾಟ್ ಕೂಡ ಇದೆ, ಬಾಂಬುಯಿಂದ ಫ್ಲವರ್ ಪಾಟ್ ಕೂಡ ಮಾಡ್ತಾ ಇದೆ ಸರ್. ಅದು ಇದು ಶಮೆಗಳಿಂದ ಮಾಡಿದಂತ ಬಾಂಬು ಫ್ಲವರ್, ಮತ್ತು ಸಣ್ಣ ಫ್ಲವರ್ ಕೂಡ ಮಾಡಿಟ್ಟಿದ್ದೇವೆ. ಒಂದೊಂದೇ ಫ್ಲವರ್ ಒಬ್ಬ ಮನುಷ್ಯನಿಗೆ ಲೈಕ್ ಏನಾಗ್ತದೆ ಅದರ ಹಾಗೆ ನಾವು ಮಾಡಿಟ್ಟಿದ್ದೇವೆ. ಆ ಫ್ಲವರ್ ಕೂಡ ನಾವು ಮರಗಳಿಂದ ಮಾಡಿದ್ದೀವಿ ಸರ್. ಇದರ ಜೊತೆಗೆ ಬೇರೆ ಬೇರೆ ಒಂದು ಡಿಸೈನ್ಸ್ ಅನ್ನು ನಾವು ಇಲ್ಲಿ ನೋಡ್ತಾ ಇದ್ರಿ, ಒಂದು ಹೂಕುಂಡದ ರೀತಿಯಲ್ಲಿ ಕೂಡ ನೀವು ಮಾಡಿದಿರಿ, ಆಮೇಲೆ ಒಂದು ಬೋಟ್ ಅನ್ನು ಕೂಡ ಮಾಡಿದ್ರಿ. ಈ ಕ್ರಿಯೇಟಿವಿಟಿ ಎಲ್ಲ ಹೇಗೆ ಅಂತ ಏನಾಗ್ತದೆ ಅಂದ್ರೆ ಸರ್, ಸ್ವಲ್ಪ ಮನದಲ್ಲಿ ಒಂದು ಚಿತ್ರಣ ಇರಬೇಕು. ಯಾಕಂದ್ರೆ ಮನಸ್ಸಿನಲ್ಲಿ ಅದು ದಡನೆ ಇರಬೇಕು, ನಾನು ಇದನ್ನ ಮಾಡ್ತೇನೆ ಎಂಬುದಾಗಿ. ಯಾವಾಗ ನಾವು ಹೇಗೆ ಕ್ರಿಯೇಟ್ ಮಾಡ್ತಾ ಹೋಗ್ತೇವೆ ಹಾಗೆ ಐಡಿಯಾಗಳು ಬರ್ತಾ ಇರ್ತವೆ. ಸ್ವಲ್ಪ ಐಡಿಯಾಗಳು ಏನಂದ್ರೆ ನಾವು ಅಂತ ಮೋಡಿಫೈ ಅಂದ್ರೆ ಫಸ್ಟ್ ಒಂದು ಫೀಸ್ ನಾವು ತೆಗೆಯುವಾಗ ಸ್ವಲ್ಪ ಕಷ್ಟ ಆಗ್ತದೆ ನಮಗೆ, ಯಾಕಂದ್ರೆ ಸ್ವಲ್ಪ ಸಮಯ ಕೂಡ ಆಗ್ತದೆ, ಯಾಕಂದ್ರೆ ಡ್ಯಾಮೇಜ್ ಆಗಬಹುದು. ಆದ್ರೆ ಒಂದು ಫೀಸ್ ಯಾವಾಗ ನಾವು ಡ್ಯಾಮೋ ಪೀಸ್ ಮಾಡಿ ಆಗ್ತದೆ ನಂತರ ಮಾಡ್ಲಿಕ್ಕೆ ತುಂಬಾ ಸುಲಭವಾಗಿದೆ. ಈಗ ಕೀ ಬಂಚ್ ಎಲ್ಲ ಮಾಡ್ತಿರಲ್ಲ, ಇದರ ಬಗ್ಗೆ ಸ್ವಲ್ಪ ಹೇಳಿ. ಈಗ ಕೀ ಬಂಚ್ ಸರ್, ಈಗ ನಾವೇನ್ ಮಾಡ್ತೇವೆ ಅಂದ್ರೆ ಡೌಗಾ ಬಿದಿರಲಿಂದ ಮಾಡ್ಲಿಕ್ಕೆ ಆಗ್ತದೆ. ಒಳ್ಳೆ ಡೌಗಾ ಬಿದಿರು ಇದ್ರೆ ಸಾಕು, ಒಂದು ಡೌಗಾ ಬಿದಿರು ಕಾಡಿನಿಂದ ನಮ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಡುವಂತ ಒಂದು ಬಾಂಬು ನಮ್ಗೆ ಅವರು 18 ಫೀಟ್ ತನಕ ಕೊಡ್ತಾರೆ ಸರ್. ಒಂದು ಬಾಂಬು 18 ಫೀಟ್ ತನಕ ಕೊಡ್ತಾರೆ. 18 ಗನ್ಗಳು ಇರ್ತಾವೆ ಸರ್, ನೋಟು ಗನ್ಗನು 18. ಆದ್ರೆ ಒಂದು ಗನ್ ಅಲ್ಲಿ ನಮ್ಗೆ ಇಲ್ಲ ಇಲ್ಲ ಅಂದ್ರೆ ಒಂದು 20 ಕೀಚನ್ ನಾವು ಮಾಡಬಹುದು. 20 ಕೀಚನ್ ಒಂದು ಗನ್ನಲ್ಲಿ 20 ಕೀಚನ್ ಮಾಡಬಹುದು. ಹೇಗೆ ಮಾಡುವಂತ ಸ್ವಲ್ಪ ಹೇಳಿ. ಯಾಕಂದ್ರೆ ಫಸ್ಟ್ ನಾವ್ ಏನ್ ಮಾಡ್ತೇವೆ, 5 ಸೆಂಟಿಮೀಟರ್ ಉದ್ದ ಇಡ್ತೇವೆ, 3.5 ಸೆಂಟಿಮೀಟರ್ ಅಗಲ ಇಡ್ತೇವೆ. ಆ ಅಗಲ ಇಟ್ಟು ಫಸ್ಟ್ ನಾವು ಕಟಿಂಗ್ ಮಾಡ್ಕೋತೇವೆ. ಫಸ್ಟ್ ಕ್ಲೀನ್ ಮಾಡಿಕೊಂಡು ಬಾಂಬು ಎಲ್ಲ ಕ್ಲೀನ್ ಮಾಡಿಕೊಂಡು ಆ ನಂತರ ಅದಕ್ಕೆ ಪಟ್ಟಿ ತೆಗಿತೇವೆ. ನಮ್ಗೆ ಬೇಕಾದ ಸೈಜ್ ಅಲ್ಲಿ ಇಟ್ಟುಕೊಂಡು ನಾವು ಪಟ್ಟಿ ತೆಗಿತೇವೆ. ಪಟ್ಟಿ ತೆಗೆದಾದ ಕೂಡಲೇ ನಾವು ಕಟಿಂಗ್ ಮಾಡ್ತೇವೆ, ಎಕ್ಸೋ ಫ್ರೇಮ್ ನಿಂದ ನಾವು ಕಟಿಂಗ್ ಮಾಡ್ತೇವೆ. ಅದೊಂದು ಎಷ್ಟಿರ್ತದೆ ಅಂದ್ರೆ 5 ಸೆಂಟಿಮೀಟರ್ ಉದ್ದ ಇರ್ತದೆ ಮತ್ತು 3.5 ಸೆಂಟಿಮೀಟರ್ ಅಗಲ ತಗೋತೇವೆ. ತಗೊಂಡು ನಾವೇನ್ ಮಾಡ್ತೇವೆ ಅಂದ್ರೆ ಸೈನ್ ಪೇಪರ್ ಗೆ ಹಿಡಿತೇವೆ, ಸರಿಯಾಗಿ ಗೀಸ್ತೇವೆ, ಸರಿ ಕ್ಲೀನ್ ಮಾಡ್ತೇವೆ. ಆನಂತರ ಅದಕ್ಕೆ ಹೋಲ್ ತೆಗಿತೇವೆ, ಹೋಲ್ ತೆಗೆದು ಮತ್ತೆ ಕ್ಲೀನ್ ಮಾಡ್ತೇವೆ. ಮತ್ತೆ ಕ್ಲೀನ್ ಆದ ಕೂಡಲೇ ನಾವು ಅದಕ್ಕೆ ಭೀತಿ ಚಿತ್ರ ಪೇಂಟಿಂಗ್ ಮಾಡ್ಲಿಕ್ಕೆ ಕುತ್ಕೋತೇವೆ. ಒಂದು ಕೀಚನ್ದಲ್ಲಿ, ಸ್ಮಾಲ್ ಒಂದು ಕೀಚನ್ದಲ್ಲಿ ಎರಡು ಭೀತಿ ಚಿತ್ರವನ್ನು ತೆಗಿತೇವೆ ಸರ್. ಈ ಚಿತ್ರ ಅಂದ್ರೆ ಯಾವ ಯಾವ ಚಿತ್ರಗಳನ್ನೆಲ್ಲ ನೀವು ಆಯ್ಕೆ ಮಾಡ್ಕೊಳ್ತೀರಿ? ಆ ದೇವರ ಮುಖವನ್ನು ಹಾಕುವಂತದ್ದು ಅಥವಾ ಹೂವಿನ ಹಾಕ್ತಿರೋ ಹೇಗೆ? ವಿಶೇಷವಾಗಿ ಸರ್ ಹೇಳಬೇಕಂದ್ರೆ, ಕೆಲವರು ಹೇಳ್ತಾರಲ್ಲ ಹಳ್ಳಿಯಿಂದಲೇ ಸೀಟಿಗೆ ಬರಬೇಕಂತ. ಈಗ ಹಳ್ಳಿಯಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ನೀರ್ ತರ್ಲಿಕ್ಕೆ ಹೋಗ್ತಾರೆ, ಸೌದೆ ತರ್ಲಿಕ್ಕೆ ಹೋಗ್ತಾರೆ, ಮಕ್ಕಳನ್ನು ಎತ್ಕೊಂಡು ಹೋಗ್ತಾರೆ, ಆ ನಂತರ ಒಬ್ರು ಬುಟ್ಟಿ ಕೆಲಸ ಮಾಡ್ತಾ ಇರ್ತಾರೆ. ಹೀಗೆ ಅನೇಕ ತರದ ಚಿತ್ರಗಳನ್ನು ನಾವ್ ಏನ್ ಮಾಡ್ತೇವೆ ಅಂದ್ರೆ ಅದರ ಮೇಲೆ ಬಿಡಿಸ್ತೇವೆ. ಕೆಲವರು ದನ ತಗೊಂಡ್ಕೊಂಡು ಹೋಗ್ತಾರೆ, ಕೆಲವರು ನೇಗಿಲ ಇಟ್ಕೊಂಡು ಹೋಗ್ತಾರೆ. ಆ ರೀತಿ ಎಲ್ಲ ನಾವು ಕೀಚನ ಮೇಲೆ ನಾವು ಒಂದೊಂದು ಎರಡೆರಡು ಚಿತ್ರಗಳನ್ನು ನಾವು ತೆಗೆದುಕೊಂಡು ಹೋಗ್ತೇವೆ. ಮೊದಲೇ ಸೂರ್ಯ ಬಿಡಿಸ್ತೇವೆ, ನಂತರ ಒಂದು 2-3 ಹಕ್ಕಿಗಳನ್ನು ಬಿಡಿಸ್ತೇವೆ. ಹೀಗೆ ಅಂದ್ರೆ ಒಂದು ಹಳ್ಳಿಯ ಒಂದು ವಾತಾವರಣ ಅಲ್ಲಿಗೆ ಆ ಕೀಚನದಲ್ಲಿ ನಾವು ಚಿತ್ರವನ್ನು ಬಿಡಿಸ್ತೇವೆ ಸರ್. ಇನ್ನು ಈಗ ಈ ಹಡಗು ಆಗ್ಬೋದು ಅಥವಾ ಬೇರೆ ಬೇರೆ ಶಿಪ್ಗಳಾಗ್ಬೋದು, ಇಂಥದ್ದನ್ನು ನೀವು ಮಾಡುವಂತ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ತುಣುಕುಗಳನ್ನೆಲ್ಲ ಜೋಡಿಸಬೇಕಲ್ಲ, ಇದಕ್ಕೆ ಅಂಟು ಹಾಕುವಂತಹದ್ದು ಅಥವಾ ಅದಕ್ಕೆ ಏನಾದರೂ ಪಂಚಿಂಗ್ ಮಾಡ್ತೀರಾ ಹೇಗೆ? ಅದು ಏನ್ ಮಾಡ್ತೇವೆ ಅಂದ್ರೆ ಸರ್, ಬೋಟ್ ಹೇಗಿದೆ, ಎಷ್ಟು ಅಗಲ ಇದೆ, ಎಷ್ಟು ಹೈಟ್ ಇದೆ, ಆ ಪ್ರಕಾರ ಅಂದ್ರೆ ಎಲ್ಲದಕ್ಕೂ ಚಂದ ಕಾಣಬೇಕು, ಅದು ನೋಡೋರಿಗೆ ಎಲ್ಲದಕ್ಕೂ ಚಂದ ಕಾಣಬೇಕು. ಆ ಮಟ್ಟಿಗೆ ನಾವು ಏನ್ ಮಾಡ್ತೇವೆ ಅಂದ್ರೆ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಕಟ್ ಮಾಡಿಕೊಂಡು ನಾವು ಏನ್ ಮಾಡ್ತೇವೆ ಅಂದ್ರೆ ಇದರಲ್ಲಿ ಎರಡು ತರದ ಫೆವಿಕಲ್ ಅನ್ನು ಯೂಸ್ ಮಾಡ್ತೇವೆ ನಾವು. ಒಂದು ಫೆವಿಕಲ್ SR ಫೆವಿಕಲ್ ಅಂತ, ಎರಡನೇದು ಫೆವಿಕಲ್ SH ಫೆವಿಕಲ್ ಅಂತ. SR ಫೆವಿಕಲ್ ಏನಾಗ್ತದೆ, ಇದು ಬಿಸಿಲಿಗೆ ಬಿಟ್ಟು ಬಿಡ್ತದೆ. ಆದ್ರೆ SH ಫೆವಿಕಲ್ ಇದು ಬಿಸಿಲಿಗೆ ಬಿಟ್ಟು ಕೊಡಲ್ಲ, ಇದು ಬಿಸಿಲಿಗೆ ಗಟ್ಟಿಯಾಗಿರ್ತದೆ. ಅದಕ್ಕಾಗಿ ಅದು ಎರಡು ಫೆವಿಕಲ್ ಅನ್ನು ಮತ್ತೆ ಸ್ವಲ್ಪ ಅದರಲ್ಲಿ ಚಿಕ್ಕ ಚಿಕ್ಕ ಮೊಳೆಗಳನ್ನು ಸಹ ನಾವು ಯೂಸ್ ಮಾಡಿ ಅದನ್ನು ಗಟ್ಟಿಯಾಗಿ ನಾವು ಇಟ್ಕೊಳ್ತೇವೆ. ಎಲ್ಲಿ ಫೆವಿಕಲ್ ಹಚ್ಚಬೇಕು ಆ ಜಾಗದಲ್ಲಿ ಫೆವಿಕಲ್ ಹಚ್ತೇವೆ, ಎಲ್ಲಿ ಮೊಳೆ ಹೊಡಿಬೇಕು ಆ ಜಾಗದಲ್ಲಿ ಮೊಳೆಯನ್ನು ಹೊಡಿತೇವೆ ಸರ್. ಪ್ರಕಾಶ್ ಅವರು ಈಗ ಸಾಕಷ್ಟು ಬಿದಿರಿನ ಉತ್ಪನ್ನಗಳನ್ನ ತಯಾರು ಮಾಡುವಂತಹ ವಿಧಾನದ ಬಗ್ಗೆ ಹೇಳಿದ್ರಿ. ಈಗ ಈ ಕೇನ್ ಅಥವಾ ಬೆತ್ತದಿಂದ ಮಾಡುವಂತಹ ಒಂದು ಬೇರೆ ಬೇರೆ ಚೇರ್ ಆಗ್ಬೋದು ಅಥವಾ ಬೇರೆ ಬೇರೆ ಸಾಧನಗಳಾಗ್ಬೋದು, ಇದರ ಬಗ್ಗೆ ಹೇಳಿ, ಇದರ ಒಂದು ಬೆತ್ತದ ಆಯ್ಕೆ ಹೇಗೆ ಅಂತ. ಬೆತ್ತದಲ್ಲಿ ಸರ್ ಏನಾಗ್ತಿದೆ ಅಂದ್ರೆ ಡಿಪಾರ್ಟ್ಮೆಂಟ್ ದಲ್ಲಿ ಕೆಲವಷ್ಟು ಜಾಗದಲ್ಲಿ, ಈಗ ನಮ್ಮ ಉಳುವಿ ಇದೆ, ಉಳುವಿ ಬೆತ್ತ ಇರುವಂತ ಜಾಗ ಅದು, ಅಂದ್ರೆ ಕಾಡಲ್ಲಿ ಇರುವಂತ ಜಾಗ ಅಂದ್ರೆ ಅಲ್ಲಿ ನಮ್ಗೆ ಬೆತ್ತ ಸಿಕ್ಕಲ್ಲ ಸರ್. ನಮ್ಗೆ ಏನ್ ಮಾಡ್ತಾರೆ, ಡಿಪಾರ್ಟ್ಮೆಂಟ್ ದವರು ಕಟಿಂಗ್ ಮಾಡಿ ಒಂದ್ ಕಡೆ ಸ್ಟೋರ್ ಮಾಡ್ತಾರೆ, ಡೀಪು ಇರ್ತದೆ, ಡೀಪುದಲ್ಲಿ ಸ್ಟೋರ್ ಮಾಡ್ತಾರೆ. ಅವರು ಹೇಳ್ಬೋದು ಕತ್ಕಾಲದಲ್ಲಿ ಸಿಗ್ತದೆ ನಮಗೆ, ಆನಂತರ ನಮಗೆ ಅರ್ಬೆಲಲ್ಲಿ ಸಿಗ್ತದೆ, ಆನಂತರ ನಮಗೆ ಮುರುಡೇಶ್ವರದಲ್ಲಿ ಸಿಗ್ತದೆ. ಇಂಥ ಜಾಗದಲ್ಲಿ ಹೋಗಿ ನಾವು ತೆಗೆದುಕೊಂಡು ಬರೋದು. ಯಾಕಂದ್ರೆ ಅವರು ಒಂದು ಮೂಟಿಯಲ್ಲಿ ಒಂದು 50 ಬೆತ್ತವನ್ನು ಕಟ್ಟಿ ಒಂದು ಮೂಟೆ ಕಟ್ತಾರೆ. ಅದರಲ್ಲಿ ಎಲ್ಲ ವೆರೈಟಿಯ ಬೆತ್ತ ಇರ್ತದೆ, 1 ರೂಪಾಯಿಯಿಂದ ಹಿಡಿದು ಕೊನೆ ಜೀರೋ ತನಕ ಬೆತ್ತ ಇರ್ತದೆ. ಅದರಲ್ಲಿ ಕಡೆಗೆ ಅದು ತಂದು ಅದರಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ, ಒಂದು ಚೇರ್ ಮಾಡಬೇಕಾದ್ರೆ ನಮಗೆ ಫಸ್ಟ್ ಯಾವ್ದು ಬೇಕು ಬೆತ್ತ ಅಂದ್ರೆ ದಪ್ಪ ಬೆತ್ತ ಆಗ್ಬೇಕು, ಕುತ್ಕೊಳ್ಳುವಂತ ಜಾಗದಲ್ಲಿ ದಪ್ಪ ಬೆತ್ತಬೇಕು, ಸೈಡಿಗನ್ನು ಹೊಡೆಯುವಂತ ಜಾಗದಲ್ಲಿ ಕಿರು ಬೆದರಬೇಕು. ಇಂತಹ ಬೆತ್ತವನ್ನು ಆಯ್ಕೆ ಮಾಡಿಕೊಂಡು ನಾವೇನ್ ಮಾಡ್ತೇವೆ ಅಂದ್ರೆ, ನಾವು ಸ್ಟೋವ್ ದಲ್ಲಿ ಬರ್ನ್ ಮಾಡಿ ಅದನ್ನು ಬಗ್ಗಿಸಿ ಅದನ್ನು ಕಡೆಗೆ ಬಗ್ಗಿಸಬೇಕಿದ್ರೆ ಅದರಲ್ಲಿ ಸ್ಟೌವ್ ನಲ್ಲಿ ಬಿಸಿ ಮಾಡಬೇಕು, ಬಿಸಿ ಮಾಡ್ಬೇಕು. ಯಾಕಂದ್ರೆ ಅದು ಬಿಸಿ ಆದಾಗ ಮಾತ್ರ ಬಗ್ತದೆ, ಇಲ್ಲಾದ್ರೆ ಅದು ಬಗ್ಗಲ್ಲ, ಇಲ್ಲಾದ್ರೆ ಕಟ್ ಆಗ್ತದೆ. ಅದಕ್ಕೋಸ್ಕರ ಅದು ಬಗ್ಗಿಸಿ ಎಲ್ಲ ಅದಕ್ಕೆಲ್ಲ ಕರೆ ಸುಡೋದ್ರಿಂದ ಕರೆದು ಆಗ್ತದೆ. ಅದಕ್ಕೆ ನಾವೆಲ್ಲ ಸರಿಯಾಗಿ ಗೀಚಿ ಕಡೆಗೆ ಪಾಲಿಶ್ ಮಾಡಿ ಎಲ್ಲವನ್ನು ಆದಾಗ ಅದಕ್ಕೆ ಒಂದು ಆಕಾರ ಬರ್ತದೆ, ಅದಕ್ಕೆ ಒಂದು ಲೂಕ್ ಬರ್ತದೆ. ಅದಕ್ಕೆ ಕಡೆಗೆ ನಾವು ಏನ್ ಮಾಡ್ತೇವೆ ಅಂದ್ರೆ ಟಚ್ವುಡ್ ಅಂತ ಹೊಡಿತೇವೆ, ಅದನ್ನು ಶೈನಿಂಗ್ ಅನ್ನು ಕೊಡ್ತೇವೆ. ಆಗ ಬೆತ್ತದಲ್ಲಿ ಕರಕುಶಲ ವಸ್ತುಗಳನ್ನು ಸಹ ಮಾಡಬಹುದು, ಚೇರ್ಗಳನ್ನು ಸಹ ಮಾಡಬಹುದು, ಆಮೇಲೆ ಸೋಫಾ ಮಾಡಬಹುದು, ಆಮೇಲೆ ಸ್ಟೂಲ್ ಮಾಡಬಹುದು, ಬೇಬಿ ಚೇರ್ಗಳು ಮಾಡಬಹುದು, ಡ್ರೆಸ್ಸಿಂಗ್ ಸ್ಟೂಲ್ ಮಾಡಬಹುದು, ರಾಕಿಂಗ್ ಚೇರ್ ಮಾಡಬಹುದು, ಆಮೇಲೆ ಜೂಲಾ ಮಾಡಬಹುದು, ಸ್ಟೂಲ್ ಮಾಡಬಹುದು, ಮತ್ತೆ ಮೂಲೆ ಸ್ಟ್ಯಾಂಡ್ ಮಾಡಬಹುದು. ಹೀಗೆ ಅನೇಕ ಉಪಕರಣಗಳನ್ನು ಸಹ ಬೆತ್ತದಲ್ಲಿ ಸಹ ನಾವು ಮಾಡಬಹುದು. ಆಮೇಲೆ ಈಗ ಬಿದಿರು ಆಗ್ಬಹುದು ಅಥವಾ ಬೆತ್ತ ಆಗ್ಬಹುದು, ಇದರ ಒಂದು ಡ್ಯೂರೇಬಿಲಿಟಿ ಅಥವಾ ಒಂದು ಅದರ ಒಂದು ಗುಣಮಟ್ಟವನ್ನು ಉಳಿಸಿಕೊಳ್ಳಬೇಕಿದ್ರೆ ಏನ್ ಮಾಡಬೇಕು? ಅದಕ್ಕೆ ಬೂಸರು ಬರದ ಹಾಗೆ ಅಥವಾ ವರ್ಷಕ್ಕೊಂದ್ಸರಿ ಪೇಂಟ್ ಕೊಡುವಂತಹದ್ದು ಅಥವಾ ಎಣ್ಣೆ ಕೊಡುವಂತಹದ್ದು ಏನಾದ್ರೂ ಮಾಡಬೇಕು? ಹೌದು ಸರ್, ಯಾಕಂದ್ರೆ ನಾವು ಯೂಸ್ ಮಾಡುವಂತ ಒಂದು ಬೆತ್ತದ ಚೇರು, ಅದು ಬೆತ್ತದ ಚೇರು ನಾವು ತಂದ್ವಿ ಹಾಗೆ ಇಟ್ಟಿವಿ ಅಂದ್ರೆ ಅದಕ್ಕೆ ಡ್ಯಾಮೇಜ್ ಆಗಲು ಸಾಧ್ಯತೆ ಇದೆ. ಯಾವಾಗ ನಾವು ಯೂಸ್ ಮಾಡ್ತೇವೆ ವರ್ಷಕ್ಕೊಂದ್ಸಲ, ನಾವು ಅದಕ್ಕೆ ಏನ್ ಮಾಡಬೇಕು, ಪಾಲಿಸಿ ಟಚ್ವುಡ್ ನಾವು ತೆಗೆದಾಗ ಅದು ಗಟ್ಟಿಯಾಗಿ ಇರ್ತದೆ ಮತ್ತೆ ಅದು ಹಾಳಾಗಲ್ಲ. ಹೀಗೆ ಬಾಂಬು ಕೂಡ ಸಹ ಹಾಗೆ, ಬಾಂಬು ಆರ್ಟಿಕಲ್, ಬಾಂಬು ಫರ್ನಿಚರ್ ಕೂಡ ಇದೆ ಸರ್. ಬಾಂಬು ಫರ್ನಿಚರ್ ದಲ್ಲಿ ಸೋಫಾ ಇದೆ, ಚೇರ್ ಇದೆ, ಡೈನಿಂಗ್ ಸೆಟ್ ಇದೆ, ಎಲ್ಲ ಇದೆ. ಯಾವ ಎಲ್ಲವೂ ಹಾಗೆ ಸರ್, ಯಾಕೆಂದ್ರೆ ನಮ್ಮ ಮನೆಯಲ್ಲಿ ವುಡ್ ಫರ್ನಿಚರ್ ಕೂಡ ನಾವು ಯೂಸ್ ಮಾಡುವಾಗ ವರ್ಷಕ್ಕೊಂದ್ಸಲ ಆದ್ರೂ ಅದಕ್ಕೆ ನಾವು ಏನಾಗ್ಬೇಕಂದ್ರೆ ನಾವು ಟಚ್ಡ್ ಹೊಡಿಲೇಬೇಕು ಅದಕ್ಕೆ, ಇಲ್ಲಾಂದ್ರೆ ಅದು ಅಸಹ್ಯ ಕಾಣ್ತದೆ, ಹೊಸದು ಕಾಣಲ್ಲ. ಹಾಗಾಗಿ ಪ್ರತಿಯೊಂದು ಈ ವಸ್ತುಗಳಿಗೆ ನಾವು ವರ್ಷಕ್ಕೊಂದ್ಸಲ ಅದಕ್ಕೆ ಟಚ್ಡ್ ಮಾಡಬೇಕು, ಮತ್ತೆ ನಾವು ಅದನ್ನು ಸರಿಯಾಗಿ ನಾವು ಯೂಸ್ ಮಾಡಬೇಕು. ಯೂಸ್ ಮಾಡದೆ ನಾವು ಹಂಗೆ ಚೆಲ್ಲ ಬಿಟ್ರೆ ಅದೇನಾಗ್ತದೆ, ಹಾಳಾಗ್ಬಿಡ್ತದೆ. ಸರಿ, ಇವುಗಳಿಗೆ ಬೆಲೆಯ ನಿರ್ಧಾರ ಮಾಡೋದು ಹೇಗೆ? ಈಗ ನಿಮ್ಮ ಕೀ ಬಂಚಿಗೆ ಇಷ್ಟು, ಮತ್ತೆ ನಿಮ್ಮ ಪೆನ್ ಸ್ಟ್ಯಾಂಡಿಗೆ ಇಷ್ಟು, ಅಥವಾ ಡೆಕೋರೇಟಿವ್ ಇದಕ್ಕಾದ್ರೆ ಇಷ್ಟು ಅಂತ, ಆ ಬೆಲೆಯನ್ನು ನಿರ್ಧಾರ ಮಾಡೋದು ಹೇಗೆ ಮತ್ತು ಎಲ್ಲೆಲ್ಲ ಇದನ್ನ ಮಾರಾಟ ಮಾಡ್ತೀವಿ? ಈಗ ಏನಾಗ್ತದೆ ಸರ್ ಅಂದ್ರೆ, ಈಗ ಕೀಚೆನ್ಗೆ ಒಂದು ಕೀಚೆನ್ಗೆ ನಾವು 40 ರೂಪಾಯಿಯಿಂದ ಮಾರ್ತೇವೆ. 40 ರೂಪಾಯಿಯಿಂದ ಮಾರ್ತೇವೆ ಅಂದ್ರೆ ಅದರದ್ದು ಏನ್ ತೆಗಿತೇವೆ ಅಂದ್ರೆ, ನಾವು ವಿಶೇಷವಾಗಿ ಪೇಂಟಿಂಗ್ ತೆಗಿತೇವೆ, ಆಮೇಲೆ ಬಾಂಬು ತೆಗಿತೇವೆ, ಆಮೇಲೆ ಅದಕ್ಕೆ ತಾಗುವಂತ ಕೀರಿಂಗ್ಸ್ ಅದು ತೆಗಿತೀವಿ, ಅದು ತೆಗೆದು ಅದರ ಮೇಲೆ ನಾವು ರೇಟ್ ಏನಂದ್ರೆ ಅದರ ಮೇಲೆ ನಮ್ಗೆ ಒಂದು 2 ರೂಪಾಯಿ ಉಳಿದ್ರೆ ಸಾಕಂತ ಹೀಗೆ ರೇಟ್ ಹಾಕ್ತೇವೆ. ಹೆಚ್ಚು ರೇಟ್ ಅನ್ನು ಕೂಡ ಹಾಕಿದ್ರೆ ಪಬ್ಲಿಕ್ ಅದು ಇಷ್ಟ ಪಡಲ್ಲ, ಆಸೆ ಇರ್ತದೆ ಪಬ್ಲಿಕ್ ಅದು, ಆದ್ರೆ ತಗೊಳಕ್ಕೆ ಇಷ್ಟ ಮಾಡಲ್ಲ. ಉಳಿದ ವಸ್ತುಗಳಿಗೆಲ್ಲ ಉಳಿದ ವಸ್ತುಗಳಿಗೆ ಏನಾಗ್ತದೆ, ಒಂದು ಬೋಟ್ ನಾನು ರೆಡಿ ಮಾಡಬೇಕಾದ್ರೆ ಆ ಬೋಟಿನ ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಅದಕ್ಕೆ ಒಂದು ರೇಟ್ ಹಾಕ್ಬೇಕಂದ್ರೆ ಆ ಬೋಟ್ ಒಂದು ಮಾಡಬೇಕಾದ್ರೆ 2 ದಿವಸ ಬೇಕೇ ಬೇಕು ಸರ್. ಅದಕ್ಕೆ ಬೋಟಿಗೆ ತಯಾರು ಮಾಡ್ಲಿಕ್ಕೆ 2 ದಿವಸ ಬೇಕು, 2 ದಿವಸದಲ್ಲಿ ಅದು ಫಿನಿಶಿಂಗ್ ಆಗ್ತದೆ. ಅದಕ್ಕೆ ಆ ಬೋಟಿಗೆ ನಾವೇನಾಗ್ತೇವೆ ಅಂದ್ರೆ 600 ರೂಪಾಯಿ ಅಂತ ರೇಟ್ ಹಾಕಿರ್ತೇವೆ. ಯಾಕಂದ್ರೆ ನಾವು ಅದರಲ್ಲಿ ನಮ್ದು ಎಲ್ಲವೂ ಕೂಲಿ ಎಲ್ಲವೂ ಬರೋದಂದ್ರೆ ಅದು ಜಾಸ್ತಿ ಆಗ್ತದೆ, ಅಷ್ಟು ಜಾಸ್ತಿ ಹಾಕ್ಲಿಕ್ಕೂ ಕೂಡ ಆಗಲ್ಲ. ಜಸ್ಟ್ ನಾವು ಸ್ವಲ್ಪ ನೋಡಿಕೊಂಡು ಅದರ ರೇಟ್ ಹಾಕೊಂಡು ಅದರಲ್ಲಿ ನಮಗೆ ಒಂದು 300 ರೂಪಾಯಿ 400 ರೂಪಾಯಿ ಉಳಿದ್ರೆ ಸಾಕಂತ ನಾವು ಹಾಕತ್ತೇವೆ ಸರ್, ಅಷ್ಟೇ ಸರ್. ಆಮೇಲೆ ಈಗ ಇಲ್ಲಿ ಕೊಡುವಂತಹ ಒಂದು ತರಬೇತಿಯ ಬಗ್ಗೆ ಹೇಳಿ. ಈಗ RCTಯಲ್ಲಿ ಒಂದು ಅಂಗ ಸಂಸ್ಥೆಯಾಗಿ ಇದು ಕೆಲಸ ಮಾಡ್ತಾ ಇದೆ, ಆ ವಿದ್ಯಾರ್ಥಿಗಳಿಗೆ ಅಥವಾ ಯುವಕರಿಗೆ ನೀವು ತರಬೇತಿಯನ್ನು ಕೂಡ ಕೊಡ್ತಾ ಇದ್ರಿ, ಈ ಬಗ್ಗೆ ಹೇಳಿ. ಹಾ ಸರ್, ಯಾಕಂದ್ರೆ ನಾವು ಅನೇಕ ಜನರಿಗೆ ಈಗ ತರಬೇತಿಗಳನ್ನು ನಾವು ಕೊಟ್ಟಾಗಿದ್ದೇವೆ ಸರ್, ತಗೊಂಡಿದ್ದಾರೆ ಸರ್, ತರಬೇತಿಯನ್ನು ತಗೊಂಡು ಇವತ್ತು ವಿಶೇಷವಾಗಿ ಅರವಿ ದೇಶಪಾಂಡೆ ಅವರು ನಿಜವಾಗಿ ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ ಸರ್. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಜೀವನ ಮಾಡಬೇಕಾದ್ರೆ ನಾನು ಏನ್ ಮಾಡಬೇಕು, ನಾನು ಎಲ್ಲಿಗೆ ಹೋಗ್ಬೇಕು, ನಾನು ಈಗ ನಾವು ನೋಡ್ತೇವೆ ಎಲ್ಲರೂ ಶಾಲೆ ಕಲಿತು ಎಲ್ಲರೂ ಗೌರ್ಮೆಂಟ್ ಜಾಬ್ಗೆ ಹೋದ್ರೆ ಸರ್ಕಾರ ಅಥವಾ ಏನ್ ಮಾಡ್ಲಿಕ್ಕೆ ಆಗ್ತದೆ ಸರ್, ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಸೆಲ್ಫ್ ಎಂಪ್ಲಾಯ್ ಸ್ವಉದ್ಯೋಗ ನಾವು ಮಾಡಬೇಕಾಗಿದೆ. ಸ್ವಉದ್ಯೋಗದಿಂದ ನಾನು ಅನೇಕ ಜನರಿಗೆ ಕೂಡ ನಾವು ಆಶ್ರಯ ಆಗಲಿಕ್ಕೆ ಸಾಧ್ಯತೆ ಉಂಟು. ಯಾಕಂದ್ರೆ ವಿಶೇಷವಾಗಿ ಬಾಂಬು ಆರ್ಟಿಕಲ್ ಅಂತಾರೆ ಈ ಒಂದು ನಮ್ಮ ಕಾರವಾರ ಭಾಗದಲ್ಲಿ ನಾವು ಹೆಚ್ಚು ನೋಡಬೇಕಾದ್ರೆ ಹೆಚ್ಚು ನಮ್ಮ ಕಾರವಾರ ಭಾಗದಲ್ಲಿ ಅನೇಕರು ಪ್ರವಾಸಿಗಳು ಇದ್ದಾರೆ, ಮತ್ತೆ ಅವರು ಬಹಳ ದೂರಿಂದ ಬರ್ತಾರೆ. ವಿಶೇಷವಾಗಿ ನಾವು ಗಣೇಶ ಗುಡಿ ನೋಡಬೇಕಾದ್ರೆ, ನಾವು ಉಳುವಿ ಕಡೆ ನೋಡಬೇಕಾದ್ರೆ ಅನೇಕರು ನಮ್ಮ ಈ ಭಾಗದಲ್ಲಿ ಅನೇಕರು ಅದನ್ನು ನೋಡ್ಲಿಕ್ಕೆ ಬರ್ತಾರೆ. ಅದಕ್ಕೋಸ್ಕರ ಪ್ರವಾಸಿ ಉದ್ಯಮಗಳು ಬರ್ತಾರೆ, ಪ್ರವಾಸಿ ಜನ ಬರ್ತಾರೆ. ಯಾಕಂದ್ರೆ ಅವರು ಹೆಚ್ಚಾಗಿ ಏನ್ ಮಾಡ್ತಾರೆ ಅಂದ್ರೆ ಇಂಥ ಡೆಕೋರೇಟ್ ಐಟಮ್ಗಳನ್ನು ಆಯ್ಕೆ ಮಾಡ್ತಾರೆ. ಈಗ ವಿಶೇಷವಾಗಿ ಇಲ್ಲೇ ತರಬೇತಿಯನ್ನು ತಗೊಳ್ಳುವಂಥದ್ದು ಇಲ್ಲೇ ಎಲ್ಲ ಫ್ರೀ ಇದೆ ಸರ್, ಊಟ ವಸತಿ ಎಲ್ಲ ಫ್ರೀ ಇದೆ, ತರಬೇತಿ ಕೂಡ ಉಚಿತವಾಗಿದೆ. ಆದ್ರೆ ತರಬೇತಿಯನ್ನು ಪಡೆದುಕೊಳ್ಳಲಿಕ್ಕೆ ಬಂದಂತ ವ್ಯಕ್ತಿ ಆತನು ಒಳ್ಳೆಯ ಒಂದು ಮನಸ್ಸಿನಿಂದ ಒಳ್ಳೆಯ ಶ್ರದ್ಧೆಯಿಂದ ಆಸಕ್ತಿಯಿಂದ ಅವನು ತರಬೇತಿ ತಗೊಂಡ್ರೆ ನಿಜವಾಗಿ ಆತನ ಜೀವನದಲ್ಲಿ ಆತನು ಯಶಸ್ವಿ ಆಗ್ತಾನೆ, ಮತ್ತು ಆತನ ಕುಟುಂಬದಲ್ಲಿ ಮಾದರಿ ಆಗ್ತಾನೆ, ಆತನ ಊರಲ್ಲಿ ಕೂಡ ಆತನು ಮಾದರಿ ಆಗ್ತಾನೆ ಎಂಬ ಒಂದು ಮನಸ್ಸು ನನ್ನದು ಹೇಳುತ್ತದೆ ಸರ್. ಬಹಳ ಒಳ್ಳೆಯ ಮಾತನ್ನ ಹೇಳಿದ್ರಿ ಪ್ರಕಾಶ್ ಅವರೇ. ಈ ಬಿದಿರಿನ ಬೇರೆ ಬೇರೆ ಉತ್ಪನ್ನಗಳನ್ನ ಯಾವ ರೀತಿ ತಯಾರು ಮಾಡಬಹುದು, ಜೊತೆಗೆ ಇದರ ಮಾರುಕಟ್ಟೆಯನ್ನು ಕೂಡ ಯಾವ ರೀತಿ ಕಂಡುಕೊಳ್ಳಬಹುದು, ಜನರಲ್ಲಿಯೂ ಕೂಡ ಒಂದು ರೀತಿಯ ಒಂದು ಆಸಕ್ತಿ ಇದೆ, ಬೇಡಿಕೆಯೂ ಕೂಡ ಇದೆ, ಬೆಲೆಯೂ ಕೂಡ ಇದೆ, ಈ ನಿಟ್ಟಿನಲ್ಲಿ ಯಾವ ರೀತಿ ಒಂದು ತರಬೇತಿಯ ಅವಶ್ಯಕತೆ ಇದೆ, ಈ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ಒದಗಿಸಿರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಬಿದಿರು ಮತ್ತು ಬೆತ್ತದ ಉತ್ಪನ್ನಗಳ ತಯಾರಿಕೆ ಕುರಿತು ಹಳಿಯಾಳ ಕೆನರಾ ಬ್ಯಾಂಕ್ ದೇಶಪಾಂಡೆ RCTನ ತರಬೇತುದಾರರಾದ ಪ್ರಕಾಶ್ ಡಿಸೋಜಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಪುತಲಾ ಬೋಲ್ ರಹೇ ಪಕ್ಷಿಯೋ ಸೇ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುನ್ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೇಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೇಹತ್ಮಂದ್ ಹೋಗಿ ಹೈ ಅರೆ ಪಹಲೇ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥಿ ಶುದ್ಧತಾ ಝಲಕ್ತಿ ಥಿ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ ಭೀ पहली वाली बात कहा परंतु सभी डाले सब नहीं आज भी लाखों जागरूक किसान परंपरागत विधि से फसल उगा रहे हैं खर्चा कम और उपज की कीमत भी बेहतर पा रहे हैं सच है एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज से जैविक खेती शुरू करूँगा माटी से प्रेम की परंपरा है परंपरागत खेती ಈಗ ಕೇಳಿ ಕೃಷಿ ಮಾಹಿತಿ. ದಾಲ್ಚೀನಿ ಅಥವಾ ಸಿನಮಮ್ ಎನ್ನುವಂತಹದ್ದು ಲಾರೇಸಿಯ ಕುಟುಂಬಕ್ಕೆ ಸೇರಿರುವಂತಹ ಒಂದು ಸಂಬಾರ ಗಿಡ. ಇದರಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜಾತಿಗಳನ್ನು ನಾವು ನೋಡಬಹುದು. ಪ್ರಾಚೀನ ಜಗತ್ತಿನ ಅರಬ್ರ ಕಾಲದಿಂದಲೂ ಜನಪ್ರಿಯವಾದ್ದು ಹಾಗೂ ವ್ಯಾಪಾರ ಮಾಡಲ್ಪಟ್ಟಂತಹ ಮಸಾಲೆಗಳಲ್ಲಿ